ಒಂದು 50-60 ಕಾಯಿ ಬಿಡುತ್ತೆ ಸರಾಸರಿ. ಹೇಳಿದ್ದಾರೆ ನಿಮಗೆ ವಿಜ್ಞಾನಿಗಳು ಎಷ್ಟು ಗರಿಷ್ಠ ಎಷ್ಟು ಹಣ್ಣುಗಳು ಬರಬಹುದು ಒಂದು ಗಿಡಕ್ಕೆ ಅಂತೇಳಿ? ಹಾ ಸರ್ ಹೇಳಿದ್ದಾರೆ ಸರ್. ಅಂದ್ರೆ ಯಾವಾಗ ನಿಮ್ ಒಂದು ಗಿಡ ಸರಾಸರಿ ಒಳ್ಳೆ ಇಳುವರಿ ಕೊಡೋದಕ್ಕೆ ಶುರು ಮಾಡ್ತದೆ ಅಂತೀರಿ? ಈ ಒಂದೇ ವರ್ಷ ಅಂತೂ ಅಡ್ಡಿ ಇಲ್ಲ, ನೀವು ಒಂದಷ್ಟು ಬೆಳೆಯನ್ನ ತಗೊಂಡ್ರಿ, ಎರಡನೇ ವರ್ಷ ತಗೊಂಡ್ರಿ, ಮೂರನೇ ವರ್ಷ ಈಗ ತಾವು ಹೇಳ್ತಾ ಇದ್ರಿ ಒಂದ್ ಸ್ವಲ್ಪ ಹೆಚ್ಚಿಗೆ ಆಯ್ತು ಇಳುವರಿ ಅಂತೇಳಿ, ಸಾಕಷ್ಟು ಒಳ್ಳೆಯ ಲಾಭವನ್ನು ಕೂಡ ತಾವು ಮಾಡಿಕೊಂಡಿದ್ದೀರಿ. ಈಗ ಎವರೇಜ್ ಒಂದು ಒಳ್ಳೆ ಇಳುವರಿ ಅಂತನ್ನುವಂಥದ್ದು ಯಾವ ವರ್ಷದೊಳಗೆ ಬರ್ತದೆ, ಎಲ್ಲಿಂದ ಎಲ್ಲಿ ತನಕ ಇರ್ತದೆ, ಅದನ್ನೇನಾದರೂ ತಾವು ಅಧ್ಯಯನ ಮಾಡಿದಿರಿ? ಎವರೇಜ್ ಇಳುವರಿ 3 ವರ್ಷದಿಂದ ಬರುತ್ತೆ ಸರ್. ಮೂರನೇ ವರ್ಷ ಒಂದು 5-6 ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದು ಎಕರೆಗೆ. ಅದೇ ಮೇಂಟೈನ್ ಹಾಕೋತ ಹೋಗ್ತದೆ ಅಂತೀರಿ? ಹಾಂ ಸರ್, ಅದೇ ಮೇಂಟೈನ್ ಒಂದು 15-17 ವರ್ಷ ತನಕ ಎವರೇಜ್ ಒಂದು 7-8 ಲಕ್ಷ ರೂಪಾಯಿ ಆಗುತ್ತೆ ಸರ್. ಈ ಗಿಡ ಏನೈತಿ ಒಂದು 25 ವರ್ಷ ಬರ್ತದೆ ಸರ್, ಒಂದ್ಸಲ ಹಚ್ಚಿದ್ರೆ 25 ವರ್ಷ ಬರ್ತದೆ ಸರ್ ಗಿಡ. ಈಗೇನು ನೀವು ಹೊಲದೊಳಗೆ ಕಂಬಗಳನ್ನು ನೆಡುವಂಥದ್ದು ಅದು ಅಂತೂ ಪರ್ಮನೆಂಟ್, ಅದು ಅದನ್ನೇನು ನೀವು ಬದಲಾವಣೆ ಮಾಡೋದಕ್ಕೇನು ಬೇಕಾಗಿಲ್ಲ? ಇಲ್ಲ ಇಲ್ಲ ಸರ್, ಕಂಬ ಮತ್ತೆ ಸಸಿ ಏನು ಬದಲಾವಣೆ ಮಾಡೋದಿರಲ್ಲ ಸರ್, ಒಂದ್ಸಲ ನಾಟಿ ಮಾಡಿದ್ಮೇಲೆ 25 ವರ್ಷ ಬರ್ತದೆ ಸರ್ ಒಂದ್ಸಲ ನಾಟಿ ಮಾಡಿದ್ರೆ. ಅದರ ನಂತರ ಮತ್ತೆ ಸಸಿಗಳ ಬೆಳವಣಿಗೆ ಹೆಂಗ, ಬೇರೆ ಬೇರೆ ಸಸಿಗಳನ್ನು ತಯಾರು ಮಾಡಬೇಕು ಅಂತಂದಾಗ, ಅಥವಾ ಬೇರೆ ಯಾರಾದ್ರೂ ಬೇಡಿದ್ರು ನಿಮಗೆ ಅಂತಂದ್ರೆ ಅದನ್ನು ಕೂಡ ಮಾರಾಟ ಮಾಡ್ತಾ ಇದ್ದೀರಿ ಸರ್? ಸಸಿ ಸಹ ಮಾರಾಟ ಮಾಡ್ತಿದ್ದೀವಿ ಸರ್, 3 ವರ್ಷ ಆಯ್ತು. ಸಸಿ ಈಗಾಗಲೇ ಒಂದು 15,000 ಸಸಿ ಮಾರ್ಕೆಟ್ ಮಾಡಿವಿ ಸರ್. ಸಸಿಯಿಂದಾನು ಸಹ ಒಂದು 8 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ. ಹೆಂಗ್ ಕೊಡ್ತಾ ಇದ್ದೀರಿ ಸಸಿ? ಸಸಿ ವೈಟ್ ವೆರೈಟಿದು 15 ರೂಪಾಯಿ ಒಂದು ಕೊಡ್ತಾ ಇದ್ದೀವಿ ಸರ್. ರೆಗ್ಯುಲರ್ ರೆಡ್ 25 ರೂಪಾಯಿ ಒಂದು ಕೊಡ್ತಾ ಇದ್ದೀವಿ ಸರ್ ಒಂದ್ ಸಸಿಗೆ. ಜಂಬು ರೆಡ್ 40 ರೂಪಾಯಿ ಒಂದು ಸಸಿ ಕೊಡ್ತಾ ಇದ್ದೀವಿ ಸರ್. ಎಷ್ಟು ದಿವಸದ ಸಸಿಯನ್ನ ನಾಟಿಗೂ ಉಪಯೋಗ ಮಾಡುವಂತದ್ದು? ಕನಿಷ್ಠ ಒಂದು 3 ತಿಂಗಳು ಆರೈಕೆ ಮಾಡ್ತೀವಿ ಸರ್. 3 ತಿಂಗಳು ಪ್ಯಾಕೆಟ್ ನಲ್ಲಿ ಇಟ್ಟು ಆರೈಕೆ ಮಾಡಿದ್ಮೇಲೆ ಕೊಡೋದು ಸರ್, ಒಂದೊಂದು ಎಲೆ ಬಂದ ಮೇಲೆ ಕೊಡ್ತೀವಿ ಸರ್. ಆಯ್ತು, ಮಾರ್ಕೆಟ್ ಎಲ್ಲಿ ಮಾಡಿದ್ರಿ ನೀವು, ಎಲ್ಲಿ ಕೊಡ್ತಾ ಇದ್ದೀರಿ ಸರ್? ಬಹಳಷ್ಟು ಜನಿಗೆ ಹೇಳ್ಬೇಕಾದ್ರೆ ಮಾರ್ಕೆಟ್ ಸಮಸ್ಯೆ ಐತಿ, ಸಮಸ್ಯೆ ಐತಿ ಅಂತ ಹೇಳ್ತಾರೆ ಸರ್. ಮಾರ್ಕೆಟ್ ನಮಗಂತೂ ಸಮಸ್ಯೆನೇ ಆಗಿಲ್ಲ ಸರ್. ನಮ್ದು ಬಿಜಾಪುರ ಯುಪಿಎಂಸಿ ಕೊಡ್ತೀವಿ ಸರ್, ಮತ್ತೆ ಕೋಲಾಪುರ ಮತ್ತು ಸಾಂಗ್ಲಿ ಇಲ್ಲ ಸರ್, ಅಲ್ಲಿ ಕಮಿಷನ್ ಏಜೆಂಟ್ಗಳು ಅದಾರ ಸರ್, ಅವ್ರು ಸಹ ಮಾರಿಸ್ಕೊಡ್ತಾರೆ. ಪೇಮೆಂಟ್ ಏನೂ ಇಲ್ಲ ಸರ್, ಅವಾಗ ಹಣ್ಣು ತಗೊಂಡ್ಮೇಲೆ ಜಾಗದಲ್ಲೇ ಪಟ್ಟಿ ಮಾಡಿ ಅಮೌಂಟ್ ಕೊಟ್ಬಿಡ್ತಾರೆ ಸರ್. ಈಗ ಜೂನ್ಗೆ ಶುರು ಆಗ್ತದೆ ನಿಮ್ಮ ಹಣ್ಣು. ಹಾಂ ಸರ್. ಎಷ್ಟೆಷ್ಟು ದಿವಸಕ್ಕೊಮ್ಮೆ ಕೊಯ್ಲು ಮಾಡ್ತೀರಿ? ಇದು ಹೇಳ್ಬೇಕಂದ್ರೆ ಟೈಮ್ ಪಿರಿಯಡ್ ಇದೆ ಸರ್. 5 ತಿಂಗಳು ಹಣ್ಣು ಇರುತ್ತೆ ಸರ್, ಜೂನ್ದಿಂದ ಅಕ್ಟೋಬರ್ ವರೆಗೆ. 5 ತಿಂಗಳಲ್ಲಿ 7-8 ಸಲ ಹಣ್ಣು ಕಟಾವ್ ಮಾಡ್ತೇವೆ ಸರ್. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ 15 ದಿನಕ್ಕೆ ಬರ್ತದೆ ಸರ್. ಬಂದಾಗ ಹಣ್ಣು ಕಟಾವ್ ಮಾಡಿ ಇಡ್ತೀವಿ ಸರ್. ಫಸ್ಟ್ ಬ್ಯಾಚ್ ಏನೈತೆ 45 ದಿನ ಟೈಮ್ ಪಿರಿಯಡ್ ಇದೆ ಸರ್. ಹಣ್ಣಿಂದ ಫ್ಲವರ್ ಬರ್ಡ್ಸ್ ನಿಂದ ಫ್ರೂಟ್ ಕಟಾವ್ ಆಗ್ಬೇಕಂದ್ರೆ 45 ದಿನ ಟೈಮ್ ಪಿರಿಯಡ್ ಇದೆ ಸರ್. ಬಂದಾಗ ಕಟ್ ಮಾಡ್ತೀವಿ, ಮಾರ್ಕೆಟ್ ಕಳಿಸ್ತೀವಿ ಸರ್. ಈಗ ಇಲ್ಲಿ ನಿಮಗೆ ಆಳುಗಳದ್ದು ತೊಂದರೆ ಏನಾಗಲಿಲ್ಲ? ಇಲ್ಲ ಸರ್, ಹಣ್ಣು ಕಟಾವ್ ಮಾಡುವಾಗಂತರೂ ಅವಾಗ ಆಳುಗಳು ಖುಲ್ಲಾನೇ ಇರ್ತಾರೆ ಸರ್. ಒಂದು 8-10 ಜನ ಕೂಡಿ ಒಂದಿನದಲ್ಲಿ ಕಟ್ ಮಾಡ್ತೀವಿ ಸರ್. ಒಂದು 8 ಟನ್ ಅಂತಂದ್ರೆ ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್. ಈಗ ಮೊದಲ ನೀವು ಶುರು ಮಾಡುವಂತಹ ಸಂದರ್ಭದೊಳಗೆ ಹೆಂಗ್ ಕಟಾವ್ ಮಾಡಬೇಕು ಅನ್ನುವಂಥದ್ದು ಜನರಿಗೆ ಹೇಳಬೇಕಾಯ್ತು? ಹಾ ಸರ್, ಹೌದು ಸರ್. ಯಾಕಂದ್ರೆ ಹೊಸ ಹಣ್ಣು ನೋಡಿ ಸರ್, ಮೊದಲು ಏನ್ ಮಾಡ್ತಿದ್ರು, ಒಳಗೊಬ್ಬರು ಗೊತ್ತಿರಲ್ಲ ರೈತರು ಕೈಯಿಂದ ತಿರು ತೆಗಿತಿದ್ರು ಸರ್. ಹಿಂದ್ಗಡೆ ಇರೋ ಹಣ್ಣು ಡ್ಯಾಮೇಜ್ ಆಯ್ತಿತ್ತು ಸರ್. ಅವ್ರಿಗೆ ಸರಿಯಾದ ನಮ್ ಕಡೆ ಸಸಿ ತಗೊಂಡು ಹೋದ ರೈತರಿಗೆ ಸೂಕ್ತವಾದ ಮಾಹಿತಿ ಸಹ ಕೊಡ್ತೀವಿ ಸರ್. ನಾವು ಕೊಟ್ಟು ಕತ್ತರಿಯಿಂದ ಕಟ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು, ಬಾಕ್ಸ್ಗೆ ಹೋಲ್ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಏನಾಗಲ್ಲ ಸರ್. ಒಳಗೆ ಬರೋ ಗೊತ್ತಿಲ್ಲ ಸರ್, ಗೋಣಿ ಚೀಲದಲ್ಲಿ ತಗೊಂಡು ಬರ್ತಾರೆ ಗೊತ್ತಾ. ನಾವೇನೈತೆ ಸಸಿ ಕೊಟ್ಟದಾಗಿನ ಹಿಡ್ದ ಮಾರ್ಕೆಟ್ ಆಗುವವರೆಗೆ ಎಲ್ಲ ಹೆಲ್ಪ್ ಮಾಡ್ತೀವಿ ಸರ್. ಮತ್ತೆ ನೀವು ಮಾರ್ಕೆಟ್ಗೆ ಹೆಂಗೆ ಕಳಿಸ್ತಾ ಇದ್ದೀರಿ? ಮಾರ್ಕೆಟ್ಗೆ ಇಲ್ಲೇ ಬಿಜಾಪುರ ಕಳಿಸ್ತೀವಿ ಸರ್. ಅಂದ್ರೆ ಪ್ಯಾಕಿಂಗ್ ಅದೆಲ್ಲ ಹೆಂಗೆ ಮಾಡಿ ಕಳಿಸ್ತಾ ಇದ್ದೀರಿ? ಪ್ಯಾಕಿಂಗ್ ನಾವು ಬಿಜಾಪುರ ಆದ್ರೆ ಟ್ರೇಸ್ ಸರ್, ಪ್ಲಾಸ್ಟಿಕ್ ಟ್ರೇನಲ್ಲಿ ಹಾಕಿ ಒಂದು 20 ಕೆಜಿ ಟ್ರೈ ಮಾಡಿ ಕಳಿಸ್ತೀವಿ ಸರ್ ಬಿಜಾಪುರ್ಗೆ. ಸಾಂಗ್ಲಿ ಕೋಲಾಪುರ ಆಯ್ತಂದ್ರೆ ಬಾಕ್ಸ್ ಬೇಕಾಗುತ್ತೆ ಸರ್. ಅಲ್ಲಿ ಒಂದು 15-25 ಕೆಜಿ ತೂಕಗಳ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸರ್. ರವಿವಾರ ಮತ್ತು ಬುಧವಾರ ಸರ್ ಸಾಂಗ್ಲಿಯಲ್ಲಿ ಮಾರ್ಕೆಟ್ ಇರ್ತದೆ ಸರ್ ಡ್ರ್ಯಾಗನ್ ಫ್ರೂಟ್ಗೆ. ಬಿಜಾಪುರದಲ್ಲಿ ರವಿವಾರ ಮಾರ್ಕೆಟ್ ಇರ್ತದೆ ಸರ್. ಹೆಂಗೆ ಮಾರಾಟ ಆಗ್ತಾ ಇದೆ ಸರ್? ಇವಾಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಹಣ್ಣಿಗೆ 130 ರೂಪಾಯಿಯಿಂದ 170 ರೂಪಾಯಿ ಕೆಜಿವರೆಗೆ ಮಾರಾಟ ಆಗ್ತಾಯಿದೆ ಸರ್. ಹಣ್ಣು ಸಿಕ್ಕಾಪಟ್ಟೆ ಐತೆ ಅಂದ್ರೂ 100 ರೂಪಾಯಿ ಕೆಜಿ ಅಂತೂ ಹೋಗಿ ಹೋಗುತ್ತೆ ಸರ್. ಅದ್ರ ಕೆಳಗೆ ಹೋಗುತ್ತೆ, ಹೋಗೇ ಇಲ್ಲ ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ರೇಟ್ ಚೆನ್ನಾಗಿದೆ ಸರ್. ಹೇಳ್ಬೇಕಂದ್ರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನೀವೇನು ಉತ್ಪಾದನೆ ಹೆಚ್ಚಿಗೆ ಮಾಡ್ತಾ ಇದ್ರಿ, ಅದೆಲ್ಲ ಮಾರಾಟ ಆಗ್ತದೆ. ಹಾ ಸರ್, ಯಾಕಂದ್ರೆ ತಿನ್ನೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಸರ್. ಹಿಂಗಾಗಿ ಹಣ್ಣು ಸಾಲ್ಟೇಜ್. ಈಗ ಮೊದಲೇ ಸಲ ನೀವು ಮಾರ್ಕೆಟ್ಗೆ ಕಳಿಸುವಂತಹ ಒಂದು ಸಂದರ್ಭದೊಳಗೆ ಜನರಿಗೆ ಹೇಳಬೇಕಾಯ್ತು ಈ ಹಣ್ಣು ಒಳ್ಳೇದ್ ಹಣ್ಣದ, ಇದನ್ನ ಸೇವನೆ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ನಾವು ಉತ್ತರ ಕಂಡುಕೊಳ್ಬಹುದು ಅಂತ ಹೇಳಿ. ಸರ್, ಅವಾಗ ನಾವು ಸ್ವಲ್ಪ ಫಸ್ಟ್ ಇಯರ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸ್ಯಾಂಪಲ್ ಕೊಟ್ವಿ, ಸ್ಯಾಂಪಲ್ ಕೊಟ್ಟು ಹೇಳಿದ್ಮೇಲೆ ಈ ಹಣ್ಣು ಹಿಂಗೈತಿ, ಈ ಹಣ್ಣಿನೊಳಗ ಟೋಟಲ್ ಒಂದು 14 ರೋಗಿನ ರೋಗ ಕಂಟ್ರೋಲ್ ಆಗ್ತದೆ ಸರ್. ರೋಗ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಪಾಂಪ್ಲೆಟ್ ಮಾಡಿ ಹೇಳಿದ್ಮೇಲೆ ಅವಾಗ ಪಿಕಪ್ ಆಗ್ಲಾತ ಸರ್. ಮೊದಲು ಒಂದ್ ವರ್ಷ ಕಷ್ಟ ಆಗಿದೆ ಸರ್. ಕಷ್ಟ ಆಗಿದೆ ಸರ್. ಅಂದ್ರೆ ವಿಜಾಪುರ ಜಿಲ್ಲೆ ಒಳಗ ಏನು ಡ್ರಾಗನ್ ಫ್ರೂಟ್ ಬೆಳೆದಂತವ್ರು ಹೆಚ್ಚು ಕಡಿಮೆ ನೀವೇ ಮೊದ್ಲಿಗರ ಹೆಂಗ, ಮತ್ ಯಾರಾದ್ರೂ ಬೆಳೆದಿದ್ರ ಮೊದ್ಲು? ಮೊದಲು ನಮ್ಕಿಂತ ಒಂದು 6 ತಿಂಗಳು ಮೊದಲು ಒಬ್ರು ಬೆಳೆದಿದ್ರು ಸರ್. ಅದಾದ್ಮೇಲೆ ನಾವು ಬೆಳೆಯುತ್ತೆ. ಅಂದ್ರೆ ಏನ್ ಬಾಳ ವ್ಯತ್ಯಾಸ ಇಲ್ಲ? ಬಾಳ ವ್ಯತ್ಯಾಸ ಇಲ್ಲ ಸರ್. ಅದೇ 2017 ಬೆಳೆದಾರ ಸರ್. ಅಂದ್ರೆ ಮಾರ್ಕೆಟ್ ನೊಳಗೆ ಇಂಥ ಒಂದು ಹೊಸ ಹಣ್ಣು ನೋಡಿದ ಕೂಡಲೇ ಜನರಿಗೆ ಒಂಥರ ವಿಚಿತ್ರ ಅನಿಸ್ಬಿಡ್ತೈತಿ, ಇದನ್ನ ತಿನ್ಬೇಕು ತಿನ್ಬಾರ್ದು. ಹಾ ಸರ್, ಆಕರ್ಷಣೆ ಆಯ್ತು ಸರ್ ಹಣ್ಣು. ಇದೇನಪ್ಪ ಹಣ್ಣು ಅಂತ ಕೇಳ್ತಿದ್ರು. ಈ ಹಣ್ಣಿನ ಬಗ್ಗೆ ಅವನು ಹೆಲ್ತ್ ಬೆನಿಫಿಟ್ಸ್ ಹೇಳಿದಾಗ ಅವ್ರು ತಗೊಂಡ್ರ ಸರ್. ಅದನ್ನ ಏನ್ ಮಾಡಿದ್ರು, ಈಗ ಒಬ್ಬರಿಗೆ ಹೇಳುದಾಗಂಗಿಲ್ಲ, ಗ್ರಾಹಕರಿಗೆ ಹೇಳಬೇಕು ಅಂತಂದಾಗ ಅದು ಬಹಳ ಕಷ್ಟ ಆಗ್ತದೆ. ಎಷ್ಟು ಜನರಿಗೆ ಅಂತ ನೀವು ಹೇಳೋರು? ಅವಾಗ ಏನ್ ಮಾಡಿದ್ವಿ ಸರ್, ಕಮ್ಮಿ ಜನ ಇದ್ದಾಗ ನಾವೇ ಹೇಳ್ತಿದ್ವಿ ಸರ್. ಜಾಸ್ತಿ ಜನ ಬಂದ್ಮೇಲೆ ಪಾಂಪ್ಲೆಟ್ ರೆಡಿ ಮಾಡಿ ಪಾಂಪ್ಲೆಟ್ ಹಂಚಿದ್ವಿ ಸರ್. ಒಂದೇ ಸಲ ಈಗ APMC ಬಂದು ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರೆ ಅವರಾದ್ರೂ ಸಹಿತ ಈ ಹಣ್ಣು ತಗೊಳ್ಳೋದಕ್ಕೆ ತಯಾರಿದ್ರ? ಹಾ, ತಯಾರಿದ್ರ ಸರ್. ಯಾಕಂದ್ರೆ ಅವಾಗ ವಿಯೆಟ್ನಾಮ್ ಮತ್ತು ಚೀನಾದಿಂದ ಹೊರದೇಶದಿಂದ ಬರ್ತಿತ್ತು ಸರ್ ಹಣ್ಣು. ಈಗ ನಮ್ಮಲ್ಲೇ ಲೋಕಲ್ ಸಿಗತ್ತದನ್ನ ಅಲ್ಲಿಂದ ಕಮ್ಮಿ ಮಾಡ್ಯಾರ ಸರ್. ಇಲ್ಲೇ ಲೋಕಲ್ ಗ್ರೋವರ್ಸ್ ನಿಂದ ಹಣ್ಣು ತಗೊಂಡು ಮಾರ್ಕೆಟ್ ಮಾಡ್ತಾ ಇದಾರೆ ಸರ್. ಈಗ 2 ಎಕರೆ ಒಳಗ ನೀವು ಬೆಳೀತಾ ಇದ್ದೀರಿ, ಒಂದೇ ವರ್ಷ 1 ಲಕ್ಷ ಹಿಡ್ಕೊಂಡು ಶುರು ಮಾಡಿ ಈಗ 6.5 ಲಕ್ಷ ತನಕ ನೀವು ಬಂದಿರಿ. ಹಾ ಸರ್. ಇದನ್ನ ಇನ್ನೂ ಹೆಚ್ಚಾಗ್ತದ ಅನ್ನುವಂತ ಒಂದು ಆಶಾಭಾವನೆ ಕೂಡ ನಿಮ್ಮಲ್ಲಿ ಅದ. ಇದೆ ಸರ್. ಈಗ ಏನ್ 2 ಎಕರೆ ಒಳಗೆ ಬೆಳೀತಾ ಇದ್ರಿ, ಇದನ್ನ ಮತ್ತೆ ಹೆಚ್ಚಿಗೆ ಮಾಡಿ ನಾ ಹೆಚ್ಚಿನ ಪ್ರದೇಶದೊಳಗೆ ಬೆಳಿಬೇಕು ಅಂತ ಏನಾದ್ರು ಅದನ್ನ? ಹೌದು ಸರ್, ನಾವು ಮೊದಲು ಹಚ್ಚಿದ್ದು 2 ಎಕರೆ ಸರ್. ಒಂದು ವೈಟ್ ವೆರೈಟಿ, ಇನ್ನೊಂದು ರೆಡ್, ರೆಗ್ಯುಲರ್ ರೆಡ್ ಸರ್. ರೆಗ್ಯುಲರ್ ರೆಡ್ ಇಟ್ಟಿವಿ ಸರ್, ತಿನ್ನಕ್ಕೆ ರುಚಿನೂ ಇದೆ ಹಣ್ಣು, ಮತ್ತೆ ಆಕರ್ಷಣೆ ಇದೆ, ಹೆಲ್ತ್ ಬೆನಿಫಿಟ್ಸ್ ಅದಕ್ಕೆ ತುಂಬಾ ಚೆನ್ನಾಗಿದೆ ಸರ್. ವೈಟ್ಗಿಂತ ವೈಟ್ ಹುಳಿ ಬರುತ್ತೆ ಸರ್ ಸ್ವಲ್ಪ ತಿನ್ನಕ್ಕೆ ಹಣ್ಣು. ಇನ್ನೊಂದೇನೈತೆ, ಸ್ವಲ್ಪ ರೋಗ ಅನ್ನೋದು ಜಾಸ್ತಿ ಸರ್ ಆ ಗಿಡಕ್ಕೆ. ಹೀಗಾಗಿ ವೈಟ್ 1 ಎಕರೆ ತೆಗೆದ್ಬಿಟ್ಟೆ, ಜಂಬು ರೆಡ್ 1 ಎಕರೆ ಮಾಡಿದ್ದೆ ಸರ್. ವೈಟ್ ಗಿಡ ಇದ್ದ ಜಾಗದಾಗೆ ಜಂಬು ರೆಡ್ 1 ಎಕರೆ, ರೆಗ್ಯುಲರ್ ರೆಡ್ 1 ಎಕರೆ ಇದೆ ಸರ್ ಇವಾಗ. ಈಗ ತಾವು ಹೇಳಿದ್ರಿ ಈ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಅನ್ನುವಂತ ಒಂದು ಸಂದರ್ಭದೊಳಗೆ ಏನ್ ಇದಕ್ಕೆ ರೋಗ ಬರೋದಿಲ್ಲ, ಕೀಟಗಳ ಹಾವಳಿ ಕೂಡ ಕಡಿಮೆ ಅಂತ ಹೇಳಿ. ಹೌದು ಸರ್. ಆದ್ರೂ ಕೂಡ ಏನೇನು ಸವಾಲುಗಳು ಎದುರಾಗ್ತಾವ ನಮ್ಮ ರೈತರ ಎದುರುಗಡೆ? ಸುಮಾರು 1-4-5 ವರ್ಷಗಳ ತಮ್ಮ ಅನುಭವದೊಳಗೆ ಏನೇನು ಸಮಸ್ಯೆಗಳು ಈ ಕೃಷಿ ಒಳಗೆ ಕಂಡುಕೊಂಡ್ರಿ ನೀವು, ಅದಕ್ಕೆ ಯಾವ ರೀತಿ ಉತ್ತರಗಳನ್ನು ಪಡ್ಕೊಂಡ್ರಿ? ಸರ್, ಇಲ್ಲಿವರೆಗೆ ಏನು ಸಮಸ್ಯೆ ಆಗಿಲ್ಲ ಸರ್. ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಆಯ್ತು, ಬೆಳೆಯುವ ಹಂತದೊಳಗಾಯ್ತು, ಅಥವಾ ಅದನ್ನು ಪಾಲನೆ ಪೋಷಣೆ ಮಾಡುವಂತಹ ಸಂದರ್ಭದೊಳಗೆ, ಆಮೇಲೆ ಅದಕ್ಕೆ ರಸಗೊಬ್ಬರ ಕೊಡುವಂತದ್ದು, ಅಥವಾ ಪೋಷಕಾಂಶಗಳನ್ನು ಕೊಡುವಂತಹ ಒಂದು ಸಂದರ್ಭದೊಳಗೆ, ನೀರಾವರಿ ಕೊಡುವಂತಹ ಸಂದರ್ಭದೊಳಗೆ, ಅಥವಾ ವಾತಾವರಣದಿಂದ ಏನಾದರೂ ತೊಂದರೆಗಳಾಗ್ಯಾವೇನು ಅಂತ ನಾನು ಕೇಳ. ಸರ್, ಡ್ರಾಗನ್ ಫ್ರೂಟ್ಗೆ ಆ ಥರದ ಏನು ತೊಂದರೆ ಆಗಿಲ್ಲ ಸರ್. ಜಾಸ್ತಿ ಮಳೆ ಆದ್ರೂ ಗಿಡಕ್ಕೆ ಏನಾಗಲ್ಲ ಸರ್. ಬೇಸಿಗೆಯಲ್ಲಿ ನೀರು ಹೆಚ್ಚಾದ್ರೆ ಸ್ವಲ್ಪ ಕೊಳೆ ರೋಗ ಆಗುತ್ತೆ ಸರ್. ಕೊಳೆ ರೋಗ ಬರುತ್ತೆ, ಅವಾಗ ಏನೈತೆ ಸ್ವಲ್ಪ ಔಷಧ ಹೊಡಿತೇವೆ ಸರ್. ಕೊಳೆ ರೋಗದ್ದು ಫಂಗಿಸೈಡ್ ಔಷಧ ಹೊಡಿತೀವಿ, ಹೊಡೆದ್ಮೇಲೆ ಕಂಟ್ರೋಲ್ ಆಗುತ್ತೆ ಸರ್. ಈ ಗಿಡಕ್ಕೆ ಹೇಳ್ಬೇಕಂದ್ರ ಕೊಳೆ ರೋಗದ್ದು ಒಂದು ಬಿಟ್ರೆ ಬೇರೆ ಯಾವುದು ರೋಗ ಅನ್ನೋದು ಏನೂ ಇಲ್ಲ ಸರ್. ಹೌದಾ? ಹಾ ಸರ್. ಇಷ್ಟು ವರ್ಷದೊಳಗೆ ಏನು ಬಾಧೆ ಆಗಿಲ್ಲ? ಆಗಿಲ್ಲ ಸರ್, ಆಗಿಲ್ಲ. ಕೊಳೆ ರೋಗವನ್ನು ಸಹಿತ ನೀವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿರಿ? ಹಾ ಸರ್. ಕೊಳೆ ರೋಗ ಹೆಂಗಾಗಿದೆ ಅಂತ ಸರ್, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಸರ್, ಬೆಳ್ಳಿ ಸರ್, ಬಿರಾದಾರ್ ಸರ್ ಮತ್ತು ದೇವ್ರನಾಥ್ಗಿ ಸರ್, ಪ್ರೇಮಾ ಪಾಟೀಲ್ ಮೇಡಮ್ ಅವರು ಮತ್ತೆ ಮಲ್ಲು ಸರ್ ಅಂತ ಇದ್ದಾರೆ ಸರ್. ಈ ತರ ಆಗಿದೆ, ಬೆಳೆ ಗಿಡ ಕೊಳೆ ಆಗ್ತವು, ಏನ್ ಮಾಡ್ಬೇಕಂತ ಕೇಳಿದ್ಮೇಲೆ ಅವರು ಎಲ್ಲ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿ ಮರುದಿನಾನೆ ಸರ್ ಇದಕ್ಕೆ ಈ ತರದ ಔಷಧ ಹೊಡ್ರಿ, ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ಮೇಲೆ ಕಂಟ್ರೋಲ್ ಆಗಿದೆ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ಸಪೋರ್ಟ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದ್ ಏನೈತೆ, 2020 ಸರ್ ಆರ್ಗ್ಯಾನಿಕ್ ಗ್ರೋ ಟ್ರೈನಿಂಗ್ ಸಹ ಕೊಟ್ಟಿದ್ದಾರೆ ಸರ್. ಎರೆಹುಳ ಹೆಂಗ್ ರೆಡಿ ಮಾಡ್ಬೇಕು ಮತ್ತೆ ಎರೆ ಜಲ ಹೆಂಗ್ ರೆಡಿ ಮಾಡ್ಬೇಕು, ಟ್ರೈಕೋಡರ್ಮ ನಾವೇ ಮನೆಯಲ್ಲಿ ರೆಡಿ ಮಾಡಬಹುದು, ಅದು ಸಹ ಬೆಳಿ ಸರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸರ್. 1 ದಿನದ ತರಬೇತಿ ಸರ್, ತರಬೇತಿನೂ ತಗೊಂಡಿವಿ ಸರ್.

ಇನ್ನೊಂದೇನಿದೆ ಸರ್, ರಕ್ತದಾಯಿನ ಬಿಳಿ ಕಣಗಳು ಜಾಸ್ತಿ ಮಾಡುತ್ತೆ ಸರ್. ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಸರ್. ಇನ್ನೊಂದು ಡೆಂಗು ಜ್ವರ ಬಂದ್ಮೇಲೆ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಸರ್. ಕಿವಿ ಹಣ್ಣಿನಕ್ಕಿಂತ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಹಣ್ಣಿನಲ್ಲೂ ವಿಟಮಿನ್ಸ್ ಜಾಸ್ತಿ ಇದೆ ಸರ್. ಹಿಂಗಾಗಿ ಸರ್ ಇನ್ನೊಂದೇನಿದೆ ಸರ್, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಸರ್, ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ, ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಯನ್ನು ದೂರ ಮಾಡ್ತದೆ ಸರ್. ಇನ್ನೊಂದು ಸರ್, ಲೇಡೀಸ್ಗೆ ಗರ್ಭಿಣಿ ಸ್ತ್ರೀಯರಿಗೆ ಉತ್ತಮ ಆಹಾರ ಇದೆ ಸರ್. ಖನಿಜಾಂಶಗಳಾದ ಎಪ್ಪೆ ಮತ್ತು ವಿಟಮಿನ್ ಸಿ ವಿಟಮಿನ್ ಬಿ ಸರ್ ಜಾಸ್ತಿ ಇದೆ, ಹೀಗಾಗಿ ಗರ್ಭಿಣಿ ಸ್ತ್ರೀಯರು ಸಹ ಜಾಸ್ತಿ ತಿಂತಾರೆ ಸರ್. ಇನ್ನೊಂದು ಸರ್, ಇದು ಶುಗರ್ ಕಂಟ್ರೋಲ್ ಸಹ ಮಾಡುತ್ತೆ. ಹಾ ಸರ್, ಡ್ರ್ಯಾಗನ್ ಫ್ರೂಟ್ ಶುಗರ್ ಕಂಟ್ರೋಲ್ ಸಹ ಮಾಡುತ್ತೆ. ಇನ್ನೊಂದು ಉಸಿರಾಟ ಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಸರ್, ಮೂಳೆ ಮತ್ತು ಹಲ್ಲುಗಳನ್ನು ಬಲಿಷ್ಠಗೊಳಿಸುತ್ತೆ, ಮತ್ತೆ ಕ್ಯಾಲ್ಸಿಯಂ ಸಹ ಜಾಸ್ತಿ ಮಾಡುತ್ತೆ. ಅಂದ್ರೆ ಸಾಕಷ್ಟು ಆರೋಗ್ಯದ ಏನು ಸಮಸ್ಯೆಗಳಿಗೆ ಇದು ಒಳ್ಳೆ ಔಷಧಿ, ಒಳ್ಳೆ ಒಂದು ಹಣ್ಣು ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ನಮ್ಮ ಗ್ರಾಹಕರು ಆಕರ್ಷಿತರಾಗಿ ಅದನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡುವಂಥದ್ದು ಮತ್ತು ತಮ್ಮ ದಿನನಿತ್ಯದ ಜೀವನದೊಳಗೆ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಈ ಹಣ್ಣಿಗೆ ಒಂದು ಒಳ್ಳೆ ಭವಿಷ್ಯದ ಅಂತ ಹೇಳಿ ತಾವು ಹೇಳ್ತಾರೆ ಸರ್. ಒಳ್ಳೆ ಭವಿಷ್ಯ, ಒಳ್ಳೆ ರೇಟ್ ಕೂಡ ತಮಗೆ ಸಿಗ್ತಾ ಇದೆ, ಮುಂದಿನ ದಿವಸಗಳಲ್ಲಿ ಇದು ಕೂಡ ಹೆಚ್ಚಾಗಬಹುದು, ಮತ್ತೆ ಇಳುವರಿ ಕೂಡ ಒಳ್ಳೆ ಇಳುವರಿ ಬರುವಂತಹದ್ದು ನೋಡ್ತಾ ಇದ್ದೀರಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ ಸ್ವಲ್ಪ? ಹಾ ಸರ್ ಹೇಳ್ರಿ. ನನ್ನ ಮೊಬೈಲ್ ನಂಬರ್ 7353601148. ಆತ್ಮೀಯರೇ, ಪವನ್ ಕುಮಾರ್ ರಾಣಗಟ್ಟಿಯವರು ಏನು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7353601148 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಪವನ್ ಕುಮಾರ್ ರಾಣಗಟ್ಟಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹೊಸ ಹಣ್ಣು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸಾಕಷ್ಟು ಅನುಭವಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಭಾಗದೊಳಗೆ ಒಂದು ಭವಿಷ್ಯದ ಒಂದು ಒಳ್ಳೆ ಬೆಳೆ ನಮ್ಮ ರೈತರಿಗೆ ಈಗ ಸಿಕ್ಕಂಗೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ವಿಶೇಷವಾಗಿ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥ ಒಂದು ಸಂದರ್ಭದೊಳಗೆ ನಮ್ಮ ಭಾಗದೊಳಗಂತೂ ಈಗಾಗಲೇ ನಾವು ಮಾತಾಡ್ದಂಗೆ ದ್ರಾಕ್ಷಿಯದೆ ಸಾಮ್ರಾಜ್ಯದ ಇಂಥ ಒಂದು ಸಂದರ್ಭದೊಳಗೆ ಒಳ್ಳೆ ಅಂದ್ರೆ ಶ್ರಮ ಕಡಿಮೆ ಮಾಡುವಂಥದ್ದು, ಆಮೇಲೆ ಚಿಂತೆಯನ್ನು ಕಡಿಮೆ ಮಾಡುವಂಥದ್ದು ಏನು ಡ್ರ್ಯಾಗನ್ ಫ್ರೂಟ್ ಬಂದದ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ರೈತರು ಇದನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನು ಡಬಲ್ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ಒಳ್ಳೆ ಪ್ರಯತ್ನಗಳನ್ನು ಈ ಡ್ರ್ಯಾಗನ್ ಫ್ರೂಟ್ ಮೂಲಕ ಮಾಡಬಹುದು ಅನ್ನುವಂಥ ವಿಚಾರವನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ಒಂದೇ ವರ್ಷ 100,000 ತೊಗೊಂಡಿರಿ, ಎರಡನೇ ವರ್ಷ 300,000, ಅಂದ್ರೆ ಡಬಲ್ ಅಷ್ಟೇ ಆಗುವುದಿಲ್ಲ, ದ್ವಿಗುಣ ಅಷ್ಟೇ ಆಗುವುದಿಲ್ಲ, 3 ಪಟ್ಟು ಸಹಿತ ಆಗ್ಬೋದು, 4 ಪಟ್ಟು ಸಹಿತ ಆಗ್ಬೋದು. ಇದಕ್ಕೆ ಹೆಚ್ಚು ಕಡಿಮೆ ಲಿಮಿಟ್ ಏನು ಇಲ್ಲ ಅಂತ ಹೇಳಿ ಹೇಳ್ಬೋದು. ಯಾಕಪ್ಪ ಹೌದಿಲ್ಲರಿ ಪವನ್ ಕುಮಾರ್ ಅವರು? ಪ್ರತಿ ವರ್ಷ ಒಂದು 8-10 ಲಕ್ಷ ರೂಪಾಯಿ ಇಳುವರಿ ಆಗುತ್ತೆ. ಅಂದ್ರೆ ನಾವು ಯಾವ ರೀತಿ ಪ್ರಯತ್ನ ಮಾಡ್ತೀವಿ ಆ ಪ್ರಯತ್ನಕ್ಕೆ ತಕ್ಕಷ್ಟು ಸಿಕ್ಕಲ್ಲ ಇದೆ ಮಾತು. ಸರ್ಕಾರ ಕೂಡ ಅದನ್ನೇ ಬಯಸ್ತಾ ಇದೆ, ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು, ಡಬಲ್ ಆಗಬೇಕು, ಅವರ ಒಂದು ಆರ್ಥಿಕ ಮಟ್ಟ ಬಹಳಷ್ಟು ಪ್ರಮಾಣದೊಳಗೆ ಸುಧಾರಣೆ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಒಂದು ಉತ್ತರ ಆಗಬಹುದು ಅನ್ನುವಂಥ ಒಂದು ವಿಚಾರದ ಜೊತೆಗೆ ಇಲ್ಲಿ ತನಕ ನಮ್ಮ ಪವನ್ ಕುಮಾರ್ ರಾಣಗಟ್ಟಿಯವರು ಏನು ನಮ್ಮ ಜೊತೆಗೆ ಸಂವಾದ ಮಾಡಿದ್ದಾರೆ, ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ಒಂದು ಜಾನಪದ ಗೀತೆ. ಸುಗ್ಗಿಯು ಬಂದೈತೆ ಈಗನೋ ತಂದೈತೆ, ಮರಣ ಬರಣ ಬಂದೈತೆ ಹಿಗ್ಗ ಅನ್ನೋ ತಂದೈತೆ ಉಯ್ಯಲೋ ಡಂಗೂರವ ಅಯ್ಯ ಏ ಬಂಗಾರದ ಬಣ್ಣದ ನಂಚೆಲುವೆ ನಿಂತವಳೆ ಬಂಗಾರದ ಬಣ್ಣದ ನಂಚೆಲುವೆ ನಿಂತವಳೆ ಸಾರಲೋ ಡಂಗೂರವ ಆ ಸಾರಲೋ ಡಂಗೂರವ ಹೋಯ್ ಹೋಯ್ ಬಣ್ಣದ ನಂಚಲುವೆ ನಿಂತ್ಕೊಂಡು ಹೊಲದಾಗೆ ತೆನೆಯ ಕುಯ್ದಾಳೆ ಅಯ್ಯ